ಕಾಯಕಗಳನ್ನ ಕಾಣಿಯ ಅಭಿವೃದ್ಧಿಯನ್ನ ಅವರ ಕಾಯಕಗಳನ್ನ ಕಾಣಿಯ ಅಭಿವೃದ್ಧಿಯನ್ನ ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಪರ ಕಥೆಯನ್ನ ಕೃಷಿಕರ ಪರ ಕಥೆಯನ್ನ ಇರಬೇಕು ಇರಬೇಕು ಇಂಥವರು ದುಡಿಮೆಯೇ ದೇವರು ಎಂದರಿವರು ಇರಬೇಕು ಇರಬೇಕು ಇಂಥವರು ದುಡಿಮೆಯೇ ದೇವರು ಎಂದರಿವರು ಕೃಷಿಯಲ್ಲಿ ಬೆಳೆದೇವೆ ಅಂದರಿವರು ಕೃಷಿಯಲ್ಲಿ ಬೆಳೆದೇವೆ ಅಂದರಿವರು ಸಕಲ ಕೆಲಸಗಳಿಂದ ಬೆಳೆದರಿವರು ಸಕಲ ಕೆಲಸಗಳಿಂದ ಬೆಳೆದರಿವರು ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಬರ ಕಥೆಯನ್ನ ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಬರ ಕಥೆಯನ್ನ ಕೇಳಿದ್ರೆ ಕೃಷಿಯಲ್ಲಿ ಎಷ್ಟೋ ಜನ ಬಹಳ ಚೆನ್ನಾಗಿ ಬೆಳವಣಿಗೆ ಆಗಿದ್ದಾರೆ. ಏನೂ ಇಲ್ದಲನೆ ಕೂಲಿ ಕೆಲಸ ಶುರು ಮಾಡಿಕೊಂಡು ಕೃಷಿಯಲ್ಲಿ ಎಷ್ಟು ಚೆನ್ನಾಗಿ ನೆಲೆಯನ್ನು ಕಂಡಿದ್ದಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಮ್ಮ ನಾಡಿನಲ್ಲಿ ಕಾಣ್ತಾ ಇರ್ತೀವಿ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಕುಶಾಲನಗರ ಹತ್ತಿರ ಇರುವ ಹುಲ್ಸೆಯ ಹೆಚ್ ಬಿ ಪ್ರಕಾಶ್ ಅವರು. ಪ್ರಕಾಶ್ ಅವರು ಹುಣಸೂರು ಕಡೆಯವರು, ಏನೂ ಇಲ್ದಲನೆ ಬಂದವರು. ಕೂಲಿ ಕೆಲಸ ಮಾಡ್ತಾ ಮಾಡ್ತಾ ಈಗ ಕೃಷಿಕರಾಗಿದ್ದಾರೆ, ಹತ್ತಾರು ರೀತಿಯ ತರಕಾರಿಗಳನ್ನ ಬೆಳ್ಕೊಳ್ತಿದ್ದಾರೆ. ಹೇಗಿದೆ ಅವರ ಬದುಕು, ಕೃಷಿಯಲ್ಲಿ ಹೇಗೆ ಬೆಳವಣಿಗೆ ಆಗ್ತದರ ಅನ್ನೋದನ್ನ ಇವತ್ತು ಅವ್ರ ಮಾತುಗಳಿಂದ ಆಲಿಸಿಕೊಳ್ಬಹುದು. ಪ್ರಕಾಶ್ ಅವರೇ, ನೀವು ಓದಿದ್ದೇನು ಮತ್ತೆ ಎಲ್ಲಿ ಹುಟ್ಟಿ ಬೆಳೆದ್ರಿ, ನಿಮ್ಮ ಹಿಂದಿನ ದಿನಗಳ ನೆನಪುಗಳನ್ನ ಮಾಡ್ಕೊಳ್ಳಿ. ನಮ್ಮ ಹುಟ್ಟೂರು ಎಂಗುಂಬ, ಹುಣಸೂರು ತಾಲೂಕು. ನಮ್ಮ ತಾಯಿ ಊರಿನಲ್ಲಿ ಕ್ಯಾನಗರ ಹತ್ರ ಒಡ್ಡಳ್ಳಿ ನಮ್ಮನ್ನ ಸಾಕಿದ್ರು. 28 ವರ್ಷ ಗಂಟ ಅಲ್ಲಿ ಸಾಕಿ ಅಲ್ಲಿಂದ ನಾವು ಅಲ್ಲಿ ಕೂಲಿ ಕೆಲಸ ಸಿಕ್ಕೋದಿಲ್ಲ ಅಂದ್ಬಿಟ್ಟು ಇಲ್ಲಿ ಹುಲ್ಸೆಗೆ ಒಂದು ಬಂದ. ಹುಲ್ಸೆಯಿಂದ ಬಂದು ಕೂಲಿ ಕಂಬಳ ಮಾಡಿ ಸ್ವಲ್ಪ ಇಂಪ್ರೂವ್ ಆದ. ಹಾಗಾಗಿ ಮಾಡ್ತಾ ಮಾಡ್ತಾ ಸ್ವಲ್ಪ ನಾವು ಸೊಂಟಿ ಲೋಡಲ್ಲೆಲ್ಲ ಹೋಗಿ ಜಾಸ್ತಿ ಕೂಲಿ ನಮ್ಮ ಮಿಸ್ಸಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ನಮ್ ಸ್ವಲ್ಪ ಇಂಪ್ರೂವ್ ಆಯ್ತು. ಆಗ ಒಬ್ಬರು ವಾರಗಾರರು ನಮ್ಮ ಕೆಲಸ ಮಾಡೋದು ನೋಡಿ ನಮ್ಮ ವಾರಕ್ಕೆ ಸೊಂಟಿಗಳು ಕೊಟ್ಟರು. ಆ ಸುಂಟಿ ಕಡೆಯಿಂದ ಒಂದೊಂದು ವರ್ಷ ಮಾಡ್ತಾ 2-3 ವರ್ಷಕ್ಕೆ 3ನೇ ಪಾಲ್ಟಿ ನಮ್ಮ ಇಲ್ಲಿ ಮರುಣರು ನಾಗಣ ಅಂತ ಇದ್ದಾರೆ, ಅವರು ಎಲ್ಲ ಸರಿ ಮಾಡಿಯಿಂದ ಕೊಚ್ಚದೆ ಕರೆದು ಪಾಠ ಮಾಡೋದಾಗಿ ಆ ವರ್ಷ ಒಳ್ಳೆ ಲಾಭ ಆಯ್ತು, ಒಳ್ಳೆ ಸುಂಟಿನೂ ಬರ್ತು. ಆವಾಗ ಹಂಗೆ ಬೆಳ್ಕೊಂಡು ಬೆಳ್ಕೊಂಡೋದಕ್ಕೆ 1 ಎಕರೆ ಗದ್ದೆ ತಗೊಂಡು ಮತ್ತೆ ಪುನಃ ಒಂದು 2 ವರ್ಷ ಪಾಠಾರಲ್ಲೇ ಮಾಡಿ ಅವರಿಂದ ಇಂಪ್ರೂವ್ ಆಗಿ ಅಲ್ಲೇ ಪುನಃ ಇನ್ನೊಂದು 4 ವರ್ಷಕ್ಕೆ 1-2 ಎಕರೆ ಹೊಲ ಮಾಡ್ಕೊಂಡಿದ್ವಿ. ಹಾಗಾಗಿ ಸ್ವಲ್ಪ ಇಂಪ್ರೂವ್ ಆಗಿ ಸ್ವಂತ ತರಕಾರಿ ಮಾಡಕ್ ಬೆಳೆದ್ವಿ. ತರಕಾರಿ ಮಾಡಿ ಕೊನೆಲಾಗಿ ಇನ್ನು ಬೇರೆ ಕಡೆ ಸ್ವಲ್ಪ ಜಮೀನು ತಗೊಂಡ್ವಿ. ಕೆರ್ನಗರ ತಾಲೂಕಲ್ಲಿ 1 ಎಕರೆ ಜಮೀನು ತಗೊಂಡ್ವಿ. ಅಲ್ಲಿಂದ ಈಗ ನಮ್ಮ ಮಗ ಬಂದ, ನೀನು ಇಷ್ಟಿಂದ ಕಷ್ಟಪಟ್ಟು ಮಾಡಿದ್ರಿ ಬ್ಯಾಡಿ ಅಂತ ನಮ್ಮ ಹೊರಗಡೆಗೆ ಕೆಲಸ ಕಳ್ಸೊಳ್ಳಿಲ್ಲ, ನಮ್ಮ ಸ್ವಂತ ಜಮೀನಲ್ಲೇ ಕೆಲಸ ಮಾಡ್ತಾ ಇದೀವಿ. ಕೆಲಸ ಮಾಡ್ತಾ ಮಾಡ್ತಾ ಬೇರೆಯವ್ರ ಜಮೀನಲ್ಲಿ ಶುಂಠಿ ಬೆಳೀತಾ ದುಡ್ಡನ್ನ ಕಂಡ್ರಿ. ಈಗ 8 ಎಕರೆ ನಿಮ್ದು ಸ್ವಂತ ಜಮೀನ್ ಇದೆ ಸರ್? ಇಲ್ಲಿ 3 ಎಕರೆ ಇದೆ, ಕೆರ್ನಗರ ತಾಲೂಕು 1 ಎಕರೆ ಮಾಡ್ಕೊಂಡಿದೀವಿ ಸರ್. ಎಲ್ಲದನ್ನು ಖರೀದಿ ಮಾಡಿದ್ದೆ ಅಲ್ವಾ? ಎಲ್ಲಾನು ಖರೀದಿ ಮಾಡಿದ ಸರ್. ಎಷ್ಟು ವರ್ಷ ಆಗಿರ್ಬೋದು ಜಮೀನು ಖರೀದಿ ಮಾಡಿ, ಆಗ ಬೆಲೆ ಎಷ್ಟಿತ್ತು? 18 ವರ್ಷ ಹಿಂದೆ 75 ಸಾವಿರಕ್ಕೆ 1 ಎಕರೆ ಮಾಡ್ಕೊಂಡ್ವಿ. ಇದೇ ಭಾರತ ಜೋರು ಮಾಡ್ಕೊಟ್ರು. ಮತ್ತೆ ಪುನಃ ಇನ್ನೊಂದು 4 ವರ್ಷಕ್ಕೆ 2 ಲಕ್ಷ ರೂಪಾಯಿ ಮಾಡ್ಕೊಂಡಿದ್ವಿ. ಇಲ್ಲಿ ಈಗ ಹುಲ್ಸೆ ಗ್ರಾಮದಲ್ಲಿ ಇದ್ದೀರಾ, ಮರೂರು ಗ್ರಾಮದಲ್ಲಿ ಇದ್ದೀರಾ? ನಾವು ಈಗ ಹುಲ್ಸೆ ಪಕ್ಕ ಅಕ್ಕೆ ಗ್ರಾಮದಲ್ಲಿ ಇದ್ದೀವಿ, ಮರೂರಲ್ಲೂ ಮನೆ ಮಾಡಿದ್ದೀವಿ, ಇನ್ನು ಹೋಗಕ್ ಆಗಿರಲಿಲ್ಲ. ಚೆನ್ನಾಗಿ ಗಂಡ ಹೆಂಡತಿ ಕಷ್ಟಪಟ್ಟಿದ್ರಿಂದ ನೋಡ್ತಾ ನೋಡ್ತಾನೆ ಗುತ್ತಿಗೆ ಜಮೀನಲ್ಲಿ ದುಡ್ಡು ಮಾಡಿದ್ರಿ, ಆಸ್ತಿಗೆ ಹಾಕಿದ್ರಿ, ಜಮೀನು ಖರೀದಿ ಮಾಡಿದ್ರಿ, ಈಗ 4 ಎಕರೆ ಜಮೀನನ್ನ ಸಂಪಾದನೆ ಮಾಡೋದ್ರ ಜೊತೆಗೆ ಇನ್ನು ಬೇರೆ 6-7 ಎಕರೆ ಜಮೀನಲ್ಲಿ ತರಕಾರಿಗಳನ್ನ ಗುತ್ತಿಗೆ ಪಡೆದುಕೊಂಡು ಬೆಳೀತಾ ಇದ್ರಿ ಅಂತ ಹೇಳ್ತಾ ಇದ್ರಿ? ಹೌದು ಸರ್, ಅಕ್ಕಪಕ್ಕದ ಜಮೀನಲ್ಲಿ ಗುತ್ತಿಗೆ ಮಾಡ್ಕೊಂಡು ವರ್ಷ ತರಕಾರಿ ಜೋಳ ಶುಂಠಿ ಪ್ರತಿಯೊಂದು ತರಕಾರಿನೂ ಬೆಳೀತಾ ಇದ್ದೀವಿ. ಈರುಳ್ಳಿ ಸುದಾ ಬಿಟ್ಟಿಲ್ಲ ಬೆಳೀತಾ ಇದ್ದೀವಿ, ಕ್ಯಾರೆಟ್ ಬೀಟ್ರೂಟ್ ಪ್ರತಿಯೊಂದು ಬೆಳೀತಾ ಇದ್ದೀವಿ ಸರ್. ತರಕಾರಿಗಳನ್ನ ಯಾಕೆ ಇಷ್ಟಪಟ್ಟು ಬೆಳೀತಿದ್ರಿ? ಫಸ್ಟ್ 1 ವರ್ಷ ಸೌತಿ ಹಾಕ್ದು, ಅದ್ರಲ್ಲಿ ಸ್ವಲ್ಪ ಪ್ರಾಫಿಟ್ ಇತ್ತು. ಅಲ್ಲಿ ನಮ್ಮಲ್ಲಿ ಇದ್ದಾಗ ಅಲ್ಲಿ ಅಕ್ಕಪಕ್ಕ ಮಾಡ್ತಾ ಇದ್ರು, ಅದನ್ನ ನೋಡಿ ನಾವು ಮಾಡಿದ್ರು. ನಾವು ಇಲ್ಲಿ ಸ್ವಂತ ಮಾಡಲಾಗಿ ಸ್ವಲ್ಪ ಪ್ರಾಫಿಟ್ ಆಯ್ತು. ಹಂಗೆ ಮುಂದುವರ್ಸ್ಕೊಂಡು ನಾವು 2 ಎಕರೆ 3 ಎಕರೆ ಅವರಿಗೆ ತರಕಾರಿನೇ ಬೆಳೆಯಕ್ಕೆ ಸ್ಟಾರ್ಟ್ ಆಗಿದ್ವು. ಮಾರಾಟ ಸುಲಭ, 3-4 ತಿಂಗಳಲ್ಲೇ ಮಾರಾಟ ಆಗ್ಬಿಡುತ್ತೆ, ದುಡ್ಡು ಬೇಗ ಸಿಗುತ್ತೆ ಅನ್ನೋ ಒಂದು ಆಲೋಚನೆ ಒಂದು, ಮತ್ತೆ ಬೇಡಿಕೆನೂ ಇದೆ. ಎಲ್ಲೆಲ್ಲಿ ಕಳಿಸ್ತೀರಿ, ಹೇಗೆ ಮಾರಾಟದ ವ್ಯವಸ್ಥೆ? ನಮ್ಮ ಇಲ್ಲಿ ಸಂತೆ ಕಾಳಲ್ಲಿ ವರ್ತನೆದಾರಗಳಿದ್ರು, ಇಲ್ಲಿ ಆ ಸಂತೆಗೆ ಆಗ್ತಿದ್ದೋ, ಮತ್ ಪುನಃ ಮಾದಾಪುರಕ್ಕೆ ಆಗ್ತಿದ್ದೋ, ಕುಡ್ಲಿಪೇಟೆಗೆ ಆಗ್ತಿದ್ದೋ. ಜಾಸ್ತಿ ಒಂದು ವಾರದಲ್ಲಿ 6-7 ಕ್ವಿಂಟಾಲು ತರಕಾರಿ ಕೊಯ್ಯೋದಾಗ ಇಲ್ಲಿ ಸೀಕಾಯಿದಲ್ಲಿ ಆಗ್ಬಿಟ್ಟು ಹುಣಸೂರ್ಗೆ ಆಗ್ತಿದೆ ಸರ್. ಕೆಲವೊಬ್ರು ಇಲ್ಲಿಂದ ಮಂಗಳೂರಿಗೆ ಕಳಿಸೋದಿದೆ, ಇನ್ನು ಬೇರೆ ಬೇರೆ ಕಡೆ ಬೆಂಗಳೂರು ಒಳ್ಳೆ ಬೇಡಿಕೆ ಇರೋ ಪ್ರದೇಶಗಳಿಗೆ ಮೈಸೂರು ಆ ಕಡೆಗೂ ತೆಗೆದುಕೊಂಡು ಹೋಗಿ ಕೊಟ್ಟು ಬರೋದಿದೆ. ನೀವೇ ಬೆಳೆದದ್ದನ್ನ ನೀವೇ ತೆಗೆದುಕೊಂಡು ಹೋಗಿ ಕೊಟ್ಟು ಬಂದಿರೋ ಸನ್ನಿವೇಶಗಳು ಹೆಚ್ಚಿದವ, ಅಥವಾ ವ್ಯಾಪಾರಸ್ಥರು ನಿಮ್ಮ ಜಮೀನಿಗೆ ಬಂದು ತೆಗೆದುಕೊಂಡು ಹೋಗಿದ್ದೀಯಾ? ಅಂಗಡಿ ವರ್ತನೆದಾರರುಗಳು ನಾವೇ ಇಲ್ಲೇ ಬಸ್ಗಳಿಗೆ ಆಗ್ತಾ ಇದ್ದೋ, ಅವರೇ ಸ್ವಲ್ಪ ಜನಗಳು ಬಂದು ಇಲ್ಲೇ ಬಂದು ತಗೊಂಡು ಹೋಗ್ತಾ ಇದ್ರು ಸರ್. ಹೊರಗಡೆ ಬೆಂಗಳೂರು ಅದೆಲ್ಲ ಪರ್ಚೇಸ್ ಮಾಡೋಕೆ ಗೊತ್ತಾಗಲಿಲ್ಲ, ಇನ್ನೂ ಹುಣಸೂರು ಒಂದು ಮಾತ್ರ ಗೊತ್ತಾಗಲಾಗಿ ಹುಣಸೂರು ಕಡೆ ಆಗ್ತಾ ಇದೀವಿ ಸರ್. ಸುಮಾರು ವರ್ಷಗಳಿಂದ ಹಸುಗಳನ್ನ ಸಾಕೊಂಡಿದ್ರಿ, ಇದು ನಿಮ್ಮ ತರಕಾರಿ ಕೃಷಿಗೆ ಅಥವಾ ಬೇಸಾಯಕ್ಕೆ ಪ್ರಯೋಜನ ಅಂತ ಅನ್ಕೊಂಡೆ ಕೈ ಬಿಟ್ಟಿಲ್ಲ ಅಲ್ವಾ? ಹಸುಗಳು ಇವಾಗಲೂ ಬಿಟ್ಟಿಲ್ಲ ಸರ್, ಇವಾಗಲೂ ಒಂದು ದಿವಸದಲ್ಲಿ 40 ಲೀಟರ್ ಹಾಲುವರೆಗೂ ಹಾಕಿದ್ವಿ. ಈಗ ಸ್ವಲ್ಪ ಡೌನ್ ಆಗಿದೆ, ಮತ್ತೆ ಕರ ಹಾಕೋದು ತಂಗಳಿದೆ, ಅದರಲ್ಲಿ ಪ್ರಾಫಿಟ್ ಆಗ್ತದೆ ಸರ್. ಎಷ್ಟು ಹಸುಗಳಿದಾವೆ, ಎಂತ ಹಸುಗಳು? ಕ್ರಾಸ್ ಬ್ರೀಡ್ ಜರ್ಸಿ ಎರಡೇ ತಳಿ ಇರೋದು. ನಿಮ್ಮಲ್ಲೇ ಹುಟ್ಟಿ ಬೆಳೆದವ? ಒಂದು ವರ್ಷ ತಗೊಂಡು ಅಷ್ಟೆಲ್ಲ ತಂಗಳಾಗಿದೆ ಸರ್. ಹಾಲಿನ ಮಾರಾಟ ಹೇಗಿದೆ? ಹಾಲಿನ ಮಾರಾಟ ನಮ್ಗೇನು ತೊಂದರೆ ಇಲ್ಲ ಸರ್, ಈ ವರ್ಷದವರೆಗೆ ನಮ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಈ ವರ್ಷದಲ್ಲಿ ಮಾತ್ರ ಲಾಸು ಅಂತ ಕಂಡಿದ್ದೀವಿ, 18-20 ವರ್ಷದಿಂದ ನಮ್ಗೆ ಲಾಸು ಅನ್ನೋದೇ ಬಂದಿಲ್ಲ, ಈ ವರ್ಷದಲ್ಲಿ ಮಾತ್ರ ಲಾಸು ಅಂತ ಕಂಡು ಬಂದಿದೆ ಸರ್. ಡೈರಿಗೆ ಹಾಕ್ತೀರಾ ಅಥವಾ ನೀವೇ ಮಾರಾಟ ಮಾಡ್ತೀರಾ? ಸ್ವಲ್ಪ ಲೋಕಲ್ ಸೆಲ್ ಕೊಡ್ತೀವಿ, ಡೈರಿ ಕೊಡ್ತಾ ಇದೀವಿ ಸರ್. ಮೇಯ್ಲಿಕ್ಕೆ ಜಾಗ ಮೇವು ಇದೆ ಸರ್, ನಾವು ಪಕ್ಕದಲ್ಲಿ ವಾರ ಮಾಡ್ಕೊಂಡಿರ್ತೀವಿ, ವಾರ ಗುತ್ತಿಗೆ ಮಾಡ್ಕೊಂಡಿದ್ದೀವಿ, ಅದ ಸ್ವಲ್ಪ ಮೇವು ಮಾಡ್ಕೊತೀವಿ, ನಾವು ಸ್ವಂತವಾಗಿ ಮಾಡ್ಕೊಂಡಿರ್ತೀವಿ ಸರ್. ಮೇಯ್ಲಿಕ್ಕೆ ಸಮಸ್ಯೆ ಇಲ್ಲ, ಮತ್ತೆ ಮನಸ್ಸು ಇದೆ ಅಲ್ವಾ? ಹೌದು ಸರ್, ಹೌದು ಮನಸ್ಸು ಇದೆ, ಗಂಡ ಇರ್ತೀವಿ, ಮಕ್ಕಳು ಎಲ್ಲ ಚೆನ್ನಾಗಿ ಒಂದು ಮನಸ್ಸಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಯಾವಾಗ್ಲೂ 15 ಹಸುಗಳಿರ್ತವೆ, ಒಳ್ಳೆ ಗೊಬ್ಬರ ಸಿಗುತ್ತೆ, ಈ ಗೊಬ್ಬರ ತರಕಾರಿ ಬೆಳೆಗೆ ತುಂಬಾ ಪ್ರಯೋಜನಕಾರಿ. ಆ ಗೊಬ್ಬರ ಸಾಲದಿಂದ ಸ್ವಂತ ವ್ಯವಸಾಯಕ್ಕೆ ಒಂದು 7-8 ಲೀಟರ್ ಗೊಬ್ಬರ ಬೇರೆ ಕಡೆಯಿಂದ ಕೊಂಡ್ಕೊತಾ ಇದೀವಿ ಸರ್. ಸಗಣಿ ಗೊಬ್ಬರ ಹಾಕೋದ್ರಿಂದ ಏನು ಅನುಕೂಲಗಳನ್ನ ಕಂಡಿದ್ರಿ? ಸಗಣಿ ಗೊಬ್ಬರ ಹಾಕೋದ್ರಿಂದ ನಮ್ಮ ಬೆಳೆ ಭಾರಿ ಪೌಷ್ಟಿಕವಾಗಿ ಬರ್ತಾರೆ ಸರ್, ಮುಂದೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದಾಗ್ತದೆ ಅಂದ್ಬಿಟ್ಟು ನಾವು ಬೇರೆ ಕಡೆ ಮಾರೋದಿಲ್ಲ. ಗೌರ್ಮೆಂಟ್ ಗೊಬ್ಬರ ಸ್ವಲ್ಪ ಕಡಿಮೆ ಸರ್ ನಾವು ಮಾಡ್ತಿರೋದು. ಸಗಣಿ ಗೊಬ್ಬರ ಹಾಕೋದ್ರಿಂದ ತರಕಾರಿಗಳಲ್ಲಿ ಏನು ಪ್ರಯೋಜನಗಳನ್ನ ಕಂಡಿದ್ರಿ? ಅಂದ್ರೆ ಬೆಳೆ ತಾಕತ್ತಾಗಿ ಬರೋದು, ಇಳುವರಿ ಚೆನ್ನಾಗಿ ನೀಡೋದು, ಆಮೇಲೆ ಬಹಳ ದಿನಗಳ ಕಾಲ ಕಾಯಿ ಕೊಡೋದು, ಹೀಗೆ. ಸಗಣಿ ಗೊಬ್ಬರ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರ್ತದೆ, ಫಸಲು ಚೆನ್ನಾಗಿ ಕೊಡ್ತದೆ, ರುಚಿಕರವಾಗಿರ್ತದೆ. ನಮ್ಮ ಹತ್ರ ತಗೊಂಡು ಹೋಗೋ ಪಾರ್ಟಿಗಳನ್ನು ಸುದ ತರಕಾರಿ ಭಾರಿ ಇಷ್ಟಪಡ್ತಾರೆ, ಕ್ವಾಲಿಟಿ ಇರ್ತದಲ್ಲ ಅಂದ್ರದ್ದು, ಅದಕ್ಕೋಸ್ಕರ ನಾವು ಧನಿಯ ಗೊಬ್ಬರನ ಹಾಕೋದು ಸರ್. ನಿಮ್ದು ಇಲ್ಲಿ 3 ಎಕರೆ ಮತ್ತೆ ಕೇರ್ನಗರ ಹತ್ರ 1 ಎಕರೆ ಇದೆ ಅಂತ ಹೇಳ್ತಾ ಇದ್ರಿ, 3 ಎಕರೆಗೆ ನೀರಾವರಿ ಮತ್ತೆ ಇನ್ನು ಬೇರೆ ಯಾರ್ದು 4 ಎಕರೆ ಗುತ್ತಿಗೆ ತೆಗೆದುಕೊಳ್ತಿರಲ್ಲ, ಅದಕ್ಕೆಲ್ಲ ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ರಿ? ಎಷ್ಟು ಬೋರ್ವೆಲ್ಗಳಿದಾವೆ? 3 ಎಕರೆಯಲ್ಲಿ 1 ಎಕರೆ ಒಂದು ಬೋರ್ ಇದೆ, ಅದು ಅಡಿಕೆ ತೋಟ ಮಾಡಿದ್ದೀವಿ. ಇನ್ನು 2 ಎಕರೆ ಇದಾವೆ, ಒಂದು ಬೋರ್ ಇದೆ, ಅದಕ್ಕೆ 1 ಎಕರೆ ಆಗಷ್ಟು ನೀರು ಬರ್ತದೆ ಸರ್, ನೀರು ಬಳಸ್ಕೊಂಡು ಆ ಪಕ್ಕದ ಜಮೀನು ಮಾಡ್ಕೊಳ್ತಾ ಇದೀವಿ. ತರಕಾರಿಗಳಿಗೆ ಹೇಗೆ ನೀವು ಹನಿ ನೀರಾವರಿ ತುಂತುರು ನೀರಾವರಿ ಯಾವ ರೂಪದಲ್ಲಿ ಕೊಡ್ತೀರಿ? ನಾವು ತರಕಾರಿಗಳಿಗೆ ಹನಿ ನೀರಾವರಿ ಕೊಡಕ್ಕೆ ಅವಕಾಶ ಆಯ್ತಲ್ಲ, ತುಂತುರು ನೀರಾವರಿ ಮಾಡ್ಕೊಡ್ತಾ ಇದೀವಿ. ಎಷ್ಟು ವರ್ಷ ಆಯ್ತು ಕೊಳವೆ ಬಾವಿ ಕೊರೆಸಿ? ಕೊಳವೆ ಬಾವಿ ಕೊರೆಸಿ ಒಂದು 14 ವರ್ಷ ಆಯ್ತು ಸರ್. 4 ಬೋರ್ ತಾಗಿ ಸರ್, 4 ಬೋರ್ ಫೇಲ್ ಆಗಿ ಅದೊಂದು ಬೋರ್ ಅಲ್ಲಿ ನೀರು ಸಿಕ್ಕಿದೆ ಸರ್. ಎಷ್ಟು ಆಳಕ್ಕೆ ಕೊರೆಸಿದ್ರಿ, ನೀರು ಹೇಗ್ ಬರ್ತಾ ಇದೆ? 350 ಅಡಿ ಕೊರೆಸ್ತೀವಿ, ಒಳ್ಳೆ ನೀರು ಬರ್ತಾ ಇದೆ. ನೀರಿದ್ರೇನೆ ತರಕಾರಿ ಕೃಷಿ ಅಂತ ಅನ್ಕೊಂಡು ಹೇಳೋದಿದೆ ಅಲ್ವಾ? ಹೌದು ಸರ್, ನೀರಿಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ ಸರ್. ನಾವು ಸಾಮಾನ್ಯವಾಗಿ ವರ್ಷದ ಯಾವ ಹಂಗಾಮಿನಲ್ಲಿ ತರಕಾರಿಗಳನ್ನ ಬೆಳ್ಕೊಂತೀರಿ, ಮುಂಗಾರಿ ಹಿಂಗಾರಿ ಬೇಸಿಗೆ ಈ ತರ? ಒಂದು 6-7 ಎಕರೆಯಲ್ಲಿ ಪ್ರತಿ ಒಂದು ಟೈಮಲ್ಲೂ ನೀವು ತರಕಾರಿ ಬೆಳೀತಾ ಇದೀರಿ ಸರ್. ಇದೊಂದು ಲಾಕ್ಡೌನ್ ಆಗಲಾಗಿ ಮಾಲ್ ಹೊರಗಡೆಗೆ ಹೋಗೋದಿಲ್ಲ ಅಂದ್ಬಿಟ್ಟು ತರಕಾರಿ ನಿಲ್ಸಿದೀವಿ. ಪ್ರತಿ ಒಂದು ವರ್ಷವೂ ನಾವು ತರಕಾರಿ ಕೊಂಡಿದ್ರೆ ಎಲ್ಲ ಹೊರಗಡೆಗೆ ನಾವೇ ಸಪ್ಲೈ ಮಾಡ್ತಾ ಇದೀವಿ. ವರ್ಷದ ಎಲ್ಲಾ ಹಂಗಾಮಗಳಲ್ಲೂ ತರಕಾರಿಗಳನ್ನ ಬೆಳೀತಾ ಹೋಗ್ತೀರಿ? ಹೌದು ಸರ್, ವರ್ಷ 9 ತರಕಾರಿ ಇದ್ದಂಗೆ ನಮ್ಮಲ್ಲಿ. ರಾಗಿ ಮತ್ತೆ ಇನ್ನು ಮನೆ ಬಳಕೆಗೆ ಬೇಕಾಗಿರೋ ದವಸ ಧಾನ್ಯಗಳನ್ನು ಸಾಗುವಳಿ ಮಾಡ್ಕೊಳ್ತೀರಾ? ಸ್ವಲ್ಪ ಸ್ವಲ್ಪ ನಮ್ಮ ಮನೆ ಬಳಕೆಗೆ ರಾಗಿ ಬೆಳ್ಕೊತಿದೀವಿ, ಭತ್ತನೂ ಸ್ವಲ್ಪ ಸ್ವಲ್ಪ ಬೆಳ್ಕೊತಾ ಇದೀವಿ. ಇನ್ ತರಕಾರಿ ಅಂತ ನಮ್ಮಲ್ಲೇ ಇರ್ತದೆ, ದನಗಳ ಮೇವು ಸುದ ನಮ್ಮಲ್ಲೇ ಬೆಳ್ಕೊತೀವಿ, ಹೊರಗಡೆಯಿಂದ ಕೊಡ್ಕೊತೈತಲ್ಲ ಸರ್, ಸ್ವಂತವಾಗಿ ಮಾಡ್ಕೊತಾ ಇದೀವಿ. ದನಗಳಿಗೆ ಮೇವು ಅಂತಂದ್ರೆ ಏನು, ಮೆಕ್ಕೆಜೋಳ ಅಥವಾ ಇನ್ನು ಏನು ಹಾಕೊಳ್ತೀರಿ, ಅಥವಾ ನೇಪೇರು ಹುಲ್ಲು ಈ ತರದ್ದೇನಾದ್ರೂ ಬೆಳ್ಕೊಳ್ತೀರಾ? ನಮ್ದು ದನಗಳಿಗೆ ಮೆಕ್ಕೆಜೋಳ ಹಾಕ್ತೀವಿ, ಬೇರೆ ಸೀಮೆ ಹುಲ್ಲು ಅಂತ ಇರ್ತದೆ ಅದನ್ನ ಮಾಡ್ಕೊತಾ ಇದೀವಿ. ಪುನಃ ಬೆಳೆ ಒಳಗೆ ಹುಲ್ಲು ಇರ್ತದಲ್ಲ ಅದನ್ನ ನಾವು ಕುಯ್ಕೊತೀವಿ ಸರ್. ಮನಸ್ಸು ಮಾಡಿದ್ರೆ ಏನೆಲ್ಲ ಕೆಲಸ ಮಾಡಬಹುದು, ಅನುಕೂಲಗಳು ಆದ್ಯ ಆಗ್ತವೆ? ಹೌದು ಸರ್, ಮನಸ್ಸಿನ ಮುಂದೆ ಯಾವುದೂ ಇಲ್ಲ ಸರ್. ಈಗ ನಮ್ಮ ವ್ಯವಸಾಯದಲ್ಲಿ ಲಾಸು ಅಂತ ಕಂಡು ಬಂದಿಲ್ಲ, ಈ ವರ್ಷದಲ್ಲಿ ಲಾಕ್ಡೌನ್ ಆಗಲಾಗ ಮಾತ್ರ ಲಾಸು ಅಂತ ಇರೋದು. ನಾವು 90ರಿಂದ ಇಲ್ಲಿಗೆ ಬಂದು 1 ವರ್ಷ ಮಾತ್ರ ಹೊರಗಡೆ ಕೂಲಿ ಮಾಡಿದಷ್ಟು ಬಿಟ್ರೆ ಇನ್ನು ಬಾಕಿ ವರ್ಷದನ್ನು ನಾವು ವ್ಯವಸಾಯದಲ್ಲೇ ತೊಡಿಕೊಂಡಿದ್ದೀವಿ ಸರ್. ಬೇಸಾಯದಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಹೋದ್ರೆ ಅನುಕೂಲಗಳೇ. ಎಷ್ಟು ವಯಸ್ಸು ಪ್ರಕಾಶ್ ಅವರ ತಮಗೆ? ನಮ್ಗೆ 56 ವರ್ಷ. ನಿಮ್ಮ ಮನೆಯವರ ಒಂದು ಸಹಭಾಗಿತ್ವ ಹೇಗಿದೆ, ಅವರ ಹೆಸರೇನು? ನಮ್ಮ ಮಿಸಸ್ ಹೆಸರು ದಾಕ್ಷಾಯಿಣಿ ಅಂತ. ಅವರಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ಸರ್. ನಮ್ಮ ಬೆಂಬಲಕ್ಕೆ ಅವ್ರ ನಿಂತ್ಕೊಳ್ಳಾಗಿ ನಾವು ಇಷ್ಟೊಂದು ವ್ಯವಸಾಯ ಮಾಡಕ್ಕಾಗಿದ್ದು, ಇಲ್ಲಾಂದ್ರೆ ನಾವು ಒಬ್ಬ ಏನ್ ಮಾಡಕ್ಕಾಗಲಿಲ್ಲ. ಅದರಲ್ಲೂ ಸ್ವಲ್ಪ ಒಂದು 10-18 ವರ್ಷದವರೆಗೂ ನಮ್ಮ ಮಗನು ಓದ್ತಾ ಇದ್ದ, ಅವನು ಕೊನೆಯಲ್ಲಿ ಹೊರಗಡೆಗೆ ಹೋಗಕ್ಕಾಯ್ಕಲ್ಲ ಅಂತ ಅವನು ಕೈ ಬಿಟ್ಟ, ಅವನು ವ್ಯವಸಾಯಕ್ಕೆ ತೊಡಿಕೊಂಡಿದ್ದಾನೆ ಸರ್. ನೋಡಿ, ಗಟ್ಟಿಯಾದ ಜನ ಕೃಷಿಯಲ್ಲಿದ್ರೆ ಎಷ್ಟೊಂದು ಕೆಲಸಗಳಾಗ್ತವೆ. ನೀವು ಮೂವರು ಕೆಲಸ ಮಾಡಿದ್ರೆ ಆರು ಜನ ಮಾಡಿದಷ್ಟು ಕೆಲಸ, ಅಷ್ಟೊಂದು ಒಳಿತಾಗ್ತತೆ, ಮತ್ತೆ ಬೆಳವಣಿಗೆನೂ ಚೆನ್ನಾಗಾಗ್ತದಲ್ವಾ? ಹೌದು ಸರ್. ಈಗ ನಾವು ಹೊರಗಡೆ ಕೂಲಿಯಿಂದ ಕರ್ಕೊಂಡು ಮಾಡಕ್ ಆಗೋದಿಲ್ಲ, ಸಂಬಳಗಳು ಜಾಸ್ತಿ, ಕರೆಕ್ಟ್ ಆಗಿ ಕೆಲಸ ಮಾಡೋದಿಲ್ಲ. ಸ್ವಂತವಾಗಿ ನಾವು ಮೂರು ಜನ ಸೇರ್ಕ ಒಂದು ಹಗಲು ರಾತ್ರಿಯಿಂದ ಕೆಲಸ ತುಡಿಕೊಳ್ಳೋದ್ರಿಂದ ಒಳ್ಳೆ ಇಂಪ್ರೂವ್ ಆದ ಸರ್ ನಾವು. ಇಲ್ಲಾಂದ್ರೆ ಹೊರಗಡೆಯಿಂದ ಬಂದು ಇಲ್ಲಿ ಇಷ್ಟು ಇಂಪ್ರೂವ್ ಆಗಕ್ ಆಯ್ತಿತ್ತಿಲ್ಲ. ಕೃಷಿಯಿಂದ ಆಸ್ತಿ ತೆಗೆದುಕೊಂಡ್ರಿ, ಮನೆನೂ ಕಟ್ಟಿಸ್ಕೊಂಡ್ರೆ? ಹೌದು ಸರ್, ಎರಡು ಮನೆ ಮಾಡಿದ್ವಿ ಸರ್. ಜಮೀನಲ್ಲಿ ಹತ್ರ ಮಾಡಿದ್ವಿ, ಮಾಮೂಲಿ ಇಲ್ಲೊಂದು ಮನೆ ಮಾಡಿದ್ವಿ, ಬೇರೆ ಕಡೆ ಒಂದ್ ಎರಡು ಸೈಟ್ ಅನ್ನು ತೆಗೆದಿದ್ವಿ ಸರ್. ಹೀಗೆ ಇನ್ನು ಬೇರೆ ಬೇರೆ ಪ್ರಯೋಜನಗಳು ಆದ್ಯ ಆಗಿರ್ತವೆ, ಇದೆಲ್ಲದಕ್ಕೂ ನಿಮ್ಮ ಕೃಷಿ ಕೆಲಸಗಳೇ ಕಾರಣ ಅಂತ ಹೇಳ್ತಿರಲ್ವಾ? ಹೌದು ಸರ್. ಬೇರೆ ಲೆಕ್ಕಾಚಾರ ಹೋದ್ರೆ ಏನೋ ಗೊತ್ತಿಲ್ಲ, ನಮ್ಮ ಸ್ವಂತವಾಗಿ ಮಾಡೋದ್ರಿಂದ ನಮ್ಮ ಕೃಷಿಯಿಂದ ನಮ್ಗೆ ಒಳ್ಳೇದಾಗಿತ್ತು. ಬೇರೆ ಕಡೆ ಹೋದ್ರೆ ನಮ್ಗೆ ಯಾವ್ದು ಪ್ರಾಫಿಟ್ ಆಗಿಲ್ಲ ಸರ್. ಅದರಿಂದ ಟ್ರ್ಯಾಕ್ಟರ್, ಕಾರು ಎಲ್ಲಾನು ತಗೊಂಡಿದ್ವಿ ಸರ್. ನಮ್ಮ ಮಗನ ಏನ್ ಬೇಕು ಸವಲತ್ತು ಅದೆಲ್ಲ ಮಾಡ್ಕೊಂಡಿದ್ದೀವಿ ಸರ್. ಸಾಲ ಮಾಡಿದ್ರೆ ಬೇಸಾಯ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ, ಏನಂತೀರಿ? ಇಲ್ಲ ಸರ್, ನಾವು ಮನ್ಸು ಕೊಟ್ಟರೆ ಸಾಲ ಮಾಡಿದ್ರು ಅಷ್ಟೊಳಗೆ ತೀರಿಸ್ಕೋಬಹುದು ಸರ್. ಯಾವ್ದ್ರಲ್ಲಿ ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಸಾಲ ಮಾಡಲೇಬೇಕಂತೇನಿಲ್ಲ, ಅಥವಾ ಸರ್ಕಾರದ ಸಹಾಯ ಬೇಕೇ ಅಂತೇನಿಲ್ಲ ಅಲ್ವಾ? ಹೌದು ಸರ್. ತರಕಾರಿ ಮಾಡೋದ್ರಿಂದ ಒಂದು ಟೈಮ್ ಹೋದ್ರೆ ಇನ್ನೊಂದು ಟೈಮ್ ಬಂದೇ ಬರ್ತದೆ. ಒಂದ್ ತರಕಾರಿ ರೇಟ್ ಹೋದ್ರೆ ಇನ್ನೊಂದು ತರಕಾರಿ ಸಿಕ್ಕೇ ಸಿಗ್ತದೆ. ನಾವು ಕನಿಷ್ಠ ಅಂದ್ರೆ 2 ಎಕರೆ 2.5 ಎಕರೆವರೆಗೂ ತರಕಾರಿ ಮಾಡ್ತಾ ಇದ್ದೀವಿ ಸರ್. ಅದರಿಂದಲೇ ಪ್ರಾಫಿಟ್ ಆಗ್ತಾರೆ ನಮಗೆ. ಒಂದು ನಮ್ಮನ ವ್ಯವಸಾಯ ಖರ್ಚಿಗಾದ್ರೂ ಇನ್ನೊಂದು ಮನೇಲಿ ಉಳ್ಕೊತದೆ ಸರ್. ಈಗ ಬೇಡಿಕೆಯನ್ನ ನೋಡ್ಕೊಂಡು ಯಾವ್ಯಾವ ತರಕಾರಿಗಳನ್ನ ಯಾವ್ಯಾವ ಸಂದರ್ಭದಲ್ಲಿ ಬೆಳಿಬೇಕಂತ ಅನ್ಕೊಂಡು ಹೇಳ್ತೀರಿ? ಮುಂಗಾರು ಟೈಮಲ್ಲಿ ಕೋಸ್ ಹಾಕ್ಬೋದು, ಬೀನಿಸ್ ಹಾಕ್ಬೋದು. ಬೀನಿಸ್ ಎಲ್ಲನೇ ಟೈಮ್ ಹಾಕ್ಬೋದು ಸರ್. ಜನವರಿ ತಿಂಗಳಲ್ಲಿ ಮಾತ್ರ ಒಂದ್ ತಿಂಗಳ ಸ್ವಲ್ಪ ಕಡಿಮೆ ಆಗ್ತದೆ, ಇನ್ನು ಬಾಕಿ ಎಲ್ಲಾ ಟೈಮಲ್ಲೂ ತರಕಾರಿ ಬೆಳೀತಾರೆ ಸರ್. ಎಲ್ಲಾ ತರಕಾರಿ ಬೆಳಿಬಹುದು. ಮೆಣಸಿನಕಾಯಿ, ಬದನೆಕಾಯಿ, ಬೆಂಡೆಕಾಯಿ, ಮೂಲಂಗಿ, ಕ್ಯಾರೆಟ್, ಬೀಟ್ರೂಟ್ ಇದನ್ನು ಬೆಳ್ಕೊಂತೀರಾ? ಪ್ರತಿಯೊಂದು ತರಕಾರಿ ಬೆಳೆದಿವಿ ಸರ್. ಚಿಕ್ಕಮಗಳ ಒಂದು 15-20 ತರಕಾರಿ ಸುದ ಎಲ್ಲ ನಮ್ ಸ್ವಂತವಾಗಿ ಬೆಳ್ಕೊತಾ ಇದ್ದೀವಿ. ನಮ್ಮ ಮನೆಗೂ ಸುದ ನಾವು ಕೊಟ್ಕೊಳ್ತಿಲ್ಲ. ಈಗ ಒಂದು 2-3 ತಿಂಗಳಿಂದ ಮಾತ್ರ ಹೊರಗಡೆ ತರಕಾರಿ ತರಕ್ ಹೋಗ್ಬೇಕಾಗಿದೆ. ಇಲ್ಲಿವರೆಗೂ 18 ವರ್ಷದಿಂದ ನಾವು ತರಕಾರಿ ಕೊಂಡೋದ್ರೆ ಇಲ್ಲ. ಬೀಜಗಳೆಲ್ಲ ಎಲ್ಲಿಂದ ತಗೊಂಡ್ಬರ್ತೀರಿ? ಅಗ್ರೋಗಳಲ್ಲಿ ಗೊತ್ತಿರೋ ಕಡೆ, ಕೇರಳ ಕಡೆಯಿಂದ ತರಿಸ್ಕೊತಾ ಇರ್ತೀವಿ. 2-3 ಕಡೆ ನಮ್ ಪರಿಚಯ ಇದೆ, ಆ ಕಡೆಯಿಂದ ತರಿಸ್ಕೊತಾ ಇರ್ತೀವಿ ಸರ್. ಈ ಕೆಲವೊಂದಲ್ಲಿ ಸಸಿಗಳನ್ನ ತೆಗೆದುಕೊಂಡು ಬಂದು ನಾಟಿ ಮಾಡುತ್ತದೆ. ನೀವು ಬೀಜ ಹಾಕಿ ಸಸಿ ಬೆಳೆಸಿ ನಾಟಿ ಮಾಡ್ತೀರಾ, ಅಥವಾ ಸಸಿನ ಟ್ರೇಗಳಲ್ಲಿ ಬೆಳೆಸಿರ್ತಾರಲ್ಲ ಅಂತದನ್ನ ಎತ್ಕೊಂಡ್ಬರ್ತೀರಾ? ಸ್ವಂತವಾಗಿ ನಾವು ಬೀಜ ಹಾಕಿ ಸಸಿ ಏಳಿಸ್ಕೊಂಡು ಮಾಡೋದು ಭಾರಿ ಉತ್ತಮ. ಹೊರಗಡೆ ಟ್ರೈನಿಂದ ತಂದ್ರೆ ಸ್ವಲ್ಪ ಲಾಸ್ ಬರ್ತದೆ ಸರ್. 2-3 ರೂಪಾಯಿ ಮಾಡೋದು ಸೆಟ್ ಆಗ್ಲಿಲ್ಲ, ಅದಕ್ಕೆ ಸ್ವಂತವಾಗಿ ನಾವು ಏಳಿಸ್ಕೊಂಡು ಮಾಡ್ತಾ ಇದ್ದೀವಿ. ಕೆಲವೊಬ್ರು ಅದನ್ನೇ ಹೇಳ್ತಾರೆ, ಅಲ್ಲಿ ಹೇಗ್ ಬೆಳೆಸಿರ್ತಾರೋ ಏನೋ, ಇಲ್ಲಿ ಬಂದು ಅದು ಹೊಂದಾಣಿಕೆ ಆಗೋದಿಲ್ಲ, ಅದಕ್ಕೆ ನಾವೇ ಬೆಳೆಸ್ಬಿಟ್ಟು ಸಸಿ ನಾಟಿ ಮಾಡ್ತೀವಿ ಅಂತ ಅನ್ಕೊಂಡು ಮಾತಾಡೋದಿದೆ. ಕೆಲವೊಬ್ರು ಇಲ್ಲ ಅದು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡು ಹೇಳೋದಿದೆ. ಆದ್ರೆ ನೀವು ಬೀಜ ಬೆಳೆಸ್ಕೊಂಡು ಸಸಿ ಬೆಳೆಸಿ ನಾಟಿ ಮಾಡ್ಕೊಂತೀರಿ. ರಾಸಾಯನಿಕ ಗೊಬ್ಬರಗಳನ್ನ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ, ಮತ್ತಿನ್ನೇನಾದ್ರೂ ಸಿಂಪಡಣೆ ಮಾಡ್ತೀರಾ? ಹೇಗೆ ಹಸುಗಳು ಗೊಬ್ಬರ ಹಾಕೋದ್ರಿಂದ ರಾಸಾಯನಿಕ ಗೊಬ್ಬರ ಸ್ವಲ್ಪ ಕಡಿಮೆನೆ ಕೊಡ್ತಾರೆ ನಾವು. ಆದ್ರೆ ಔಷಧಿ ಮಾತ್ರ ಸ್ವಲ್ಪ ಬೇಕಾದಾಗ ಮಾತ್ರ ಸಿಂಪಡಿಸ್ಕೊತೀವಿ ಸರ್, ಜಾಸ್ತಿ ಅಂಬಸ್ಕೊತಲ್ಲ ಅದನ್ನ. ಹೇಳ್ತಾರೆ ತರಕಾರಿ ಕೃಷಿಯಲ್ಲಿ ಬಹಳ ಜನ ಬೆಳವಣಿಗೆ ಆಗಿದ್ದಾರೆ, ರೇಟ್ ಸಿಕ್ಬಿಟ್ರಂತೂ ಕೇವಲ 3-4 ತಿಂಗಳಲ್ಲೇ ಒಳ್ಳೆ ದುಡ್ಡು, ನೋಡ್ತಾ ನೋಡ್ತಾನೆ ಮನೆತನಗಳು ಬಹಳ ಚೆನ್ನಾಗಿ ಬೆಳವಣಿಗೆ ಆಗಿರೋದು ಇದೆ ಅಂತ ಅನ್ಕೊಂಡು ಮಾತಾಡೋದಿದೆ. ತರಕಾರಿಗಳು ನಿಮ್ಮ ಕೈ ಹಿಡಿದಿದ್ದಾವೆ, ತರಕಾರಿಗಳನ್ನ ಬಿಡದಲ್ಲೇ ನೀವು ಪ್ರತಿ ವರ್ಷ ಬೆಳ್ಕೊಂತ ಬಂದಿದ್ದೀರಿ, ಅದರಿಂದ ಅನುಕೂಲಗಳನ್ನು ಕಂಡಿದ್ದೀರಿ ಪ್ರಕಾಶ್ ಅವರೇ. ಜೊತೆಗೆ ದನಕರುಗಳನ್ನ ತಪ್ಪದೇ ಸಾಕೊಂಡು ಸಗಣಿ ಗೊಬ್ಬರ ಕೊಟ್ಕೊಂಡು ಬೆಳೆ ಚೆನ್ನಾಗಿ ಇರೋ ರೀತಿಯಲ್ಲಿ ಬೆಳೆಯೋ ರೀತಿಯಲ್ಲಿ ಗಮನ ಹರಿಸಿದ್ರಿ. ಇನ್ನು ಹಸಿರೆಲೆ ಗೊಬ್ಬರ ಈ ತರ ಏನಾದ್ರು ಬೆಳ್ಕೊಂತೀರಾ, ಬರೀ ಸಗಣಿ ಗೊಬ್ಬರನೇ ಸಾಕಂತ ಹೇಳ್ತೀರಾ? ಕಾಂಪೋಸ್ಟ್ ಗುಂಡಿ ಮಾಡಿ ಹಸಿರೆಲೆ ಗೊಬ್ಬರ ಹಾಕಿ ಅದ್ರ ಮೇಲೆ ಸಗಣಿ ಹಾಕಿ ಅದರಲ್ಲೂ ಕಾಂಪೋಸ್ಟ್ ಗುಂಡಿ ತರ ಮಾಡ್ಕೊತಿದ್ವಿ ಸರ್. ಟ್ರ್ಯಾಕ್ಟರ್ ತೆಗೆದುಕೊಂಡೆ ಅಂತ ಹೇಳಿದ್ರಿ, ಯಾವಾಗ? ಟ್ರ್ಯಾಕ್ಟರ್ಗಳು 4 ವರ್ಷ ಆಯ್ತು ಸರ್. ನಿಮ್ಮ ಉಳುಮೆಗೆ ಮತ್ತು ಬಾಡಿಗೆಗೂ ಬಳಸ್ಕೊಂತೀರಾ? ನಮ್ ಕೆಲಸ ಮಾಡ್ಕೊತೀವಿ, ಅಕಸ್ಮಾತ್ ಟೈಮ್ ಇದ್ರೆ ಹೊರಗಡೆಗೆ ಹೋಯ್ತದೆ ಸರ್. ಅಂದ್ರೆ ಮೊದಲು ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡು ಅವಶ್ಯಕತೆ ಇದ್ರೆ ಬೇರೆಯವರ ಜಮೀನಲ್ಲಿ ಉಳುಮೆಗೆ ಮತ್ತೆ ಬೇರೆದಕ್ಕೆಲ್ಲ ಉಪಯೋಗಿಸ್ಕೊಳ್ತೀರಿ, ಅದರಿಂದ ಸ್ವಲ್ಪ ಬಾಡಿಗೆ ಸಿಗುತ್ತಲ್ವಾ? ಹೌದು ಸರ್, ಅದು ಬಾಡಿಗೆ ಸಿಗ್ತದೆ ಸರ್, ತೊಂದರೆ ಇಲ್ಲ. ಟ್ರ್ಯಾಕ್ಟರ್ನ ಚಲಾವಣೆ ಮಾಡ್ಲಿಕ್ಕೆ ಅಥವಾ ಬಳಸ್ಕೊಳ್ಲಿಕ್ಕೆ ಬೇರೆ ಪ್ರತ್ಯೇಕ ಚಾಲಕರಿದ್ದಾರೆ ಅಥವಾ ನಿಮ್ಮ ಮಗನೇ ಉಪಯೋಗಿಸ್ಕೊಳ್ತಾರೆ? ಇಲ್ಲ ಸರ್, ನಮ್ಮ ಕೆಲಸ ಇದ್ದು ಮಾತ್ರ ಮಾಡ್ಕೋಬಹುದು, ಹೊರಗಡೆ ಡ್ರೈವರ್ಗಳು ಕರ್ಕೊಂಡು ಮಾಡ್ತಾ ಇಲ್ಲ ನಾವು. ಅವನೇ ಮಾಡ್ಬೇಕು, ಇಲ್ಲಾಂದ್ರೆ ಮನೆ ತಂದು ನಿಂತಿರ್ತದೆ ಸರ್, ಹೊರಗಡೆ ಕಳಿಸೋದಿಲ್ಲ. ಮಗನಿಗೆ ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಒಂದು ಆಲೋಚನೆ ಇತ್ತ, ಅಥವಾ ನಾನು ಅಪ್ಪನ ಜೊತೆಗೆ ಇದ್ಬಿಡೋಣ ಅನ್ನೋ ಒಂದು ಆಸೆನೂ ಇತ್ತ? ಹೇಗೆ? ಇಲ್ಲ ಸರ್, ಅವನು ವ್ಯವಸಾಯಕ್ಕೆ ಬಾರಿ ಇಷ್ಟಪಟ್ಟ, ನಾವು ಓದ್ಲಿಕ್ಕೆ ಅಂತ ಕಳಿಸ್ತೋ, ಇಲ್ಲ ಬೇಡ ನಾನು ವ್ಯವಸಾಯಕ್ಕೆ ನಿಂತ್ಕೊತೀನಿ ಅಂತ ಅಂದಾಗಿ ಏನೇನು ಬೇಕು ಅದನ್ನ ಟ್ರ್ಯಾಕ್ಟರ್ ಬೇಕು ಅಂದ, ಅಕಸ್ಮಾತ್ ತರಕಾರಿ ಹೊಡಿಲಿಕ್ಕೆ ಹೊರಗಡೆ ಕಾರ್ ಬೇಕು ಬಾಡಿಗೆ ಕೊಟ್ಟು ಪೂರ ಸಾಕಿಲ್ಲ ಅಂತ ಅಂತ ಹೇಳಿದ್ರು, ಅದಕ್ಕೋಸ್ಕರ ಕಾರ್ ನಾವು ತಗೊಂಡು ಹಾಸನಕ ಮೈಸೂರು ಗಂಡ್ಲು ತಲುಪಿಸಿದ್ವಿ ತರಕಾರಿನ ಕಾರ್ನಲ್ಲಿ. ನೋಡಿ, ಬೈಕ್ ಇರಬೇಕು ಮಕ್ಕಳಿಗಾಗ್ಲಿ ಬೇರೆಯವರಿಗಾಗ್ಲಿ, ಒಂಥರ ಇಷ್ಟಪಟ್ಟು ಕೆಲಸಗಳನ್ನ ಮಾಡ್ತಾ ಹೋದ್ರೆ ಅದರಲ್ಲಿ ಖಂಡಿತವಾಗಿಯೂ ಬೆಳವಣಿಗೆ ಆಗುತ್ತೆ ಮತ್ತೆ ಒಳಿತಾಗ್ತದೆ. ಒಳ್ಳೆ ವಯಸ್ಸಿನಲ್ಲಿ ಮಕ್ಕಳು ಕೃಷಿಗೆ ಬಂದ್ಬಿಟ್ರಂತೂ ತುಂಬಾ ಪ್ರಯೋಜನ. ಗಟ್ಟಿ ವಯಸ್ಸಿನಲ್ಲಿ ಎಷ್ಟು ಕೆಲಸ ಮಾಡಿದ್ರು ದೇಹ ನಲಗೋದಿಲ್ಲ, ಮತ್ತೆ ನಾವು ಅನ್ಕೊಂಡಂಗೆ ಕೆಲಸಗಳು ಸಾಕ್ತಾ ಇರ್ತವೆ. ನೀವು ಇನ್ನು ಮೆತ್ತಗಾಗೋದಕ್ಕಿಂತ ಮುಂಚಿತವಾಗ್ಲೇ ನಿಮ್ಮ ಮಗ ಕೃಷಿಗೆ ಬಂದಿದ್ದು, ನಿಮ್ಮ ಕೈ ಜೋಡಿಸಿದ್ದು, ನಿಮ್ ಜೊತೆಗೆ ಬೆರೆತು ಕೆಲಸ ಮಾಡೋದು ಒಂಥರ ಉತ್ತಮವಾದ ಸಂಗತಿನೇ, ಖುಷಿ ಆಗ್ತದೆ. ಕೆಲವೊಂದ್ಸಾರಿ ಕರೆದ್ರೂ ಬರೋದಿಲ್ಲ, ಈ ತರ ನನಗೆ ಆಸಕ್ತಿ ಇದೆ ಅಂತ ಬರೋದು ಮೆಚ್ಚುವ ಸಂಗತಿನೇ.

ಸಭೆಯಲ್ಲಿ ಮಾತಾಡಿದ ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರರು ಇದೇ ತಿಂಗಳ 17-18 ನದಿ ಉತ್ಸವ ನಡೆಸಿಕೆ ಉದ್ದೇಶ ಪಟ್ಟಿದ್ದು 17 ತಾರೀಕಿಗೆ ತಲಕಾವೇರಿಲಿ ಉದ್ಘಾಟನಾ ಜಂಬರ ನಡೆದಿದೆ. 18 ತಾರೀಕಿಗೆ ಕುಶಾಲನಗರಲ್ಲಿ ಸಭಾ ಕಾರ್ಯಕ್ರಮ ಮತ್ತೆ ನದಿ ಉತ್ಸವದ ಜಾಗೃತಿ ಜಾಥಾ ನಡೆದಿದೆ ಅಂತ ಹೇಳಿದ್ರು. ಸಭೆಯಲ್ಲಿ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಸೇರಿದಂಗೆ ಸಂಘ ಸಂಸ್ಥೆಗಳ ಮತ್ತೆ ಅಕಾಡೆಮಿಗಳ ಅಧ್ಯಕ್ಷರು ಹಾಜರಿದ್ದು ಜಿಲ್ಲಾಡಳಿತ ಮತ್ತೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಕಡೆಯಿಂದ ನಾಳೆ ಹೊತ್ತಾರೆ 10 ಮಡಿಕೇರಿನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಆವರಣದಲ್ಲಿರುವ ಯುದ್ದ ಸ್ಮಾರಕದಲ್ಲಿ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ನಡೆದಿದೆ. ನಿವೃತ್ತ ಕರ್ನಲ್ ಎನ್ ಶರತ್ ಭಂಡಾರಿನವು ಮುಖ್ಯ ನೆಂಟರಾಗಿ ಬಂದು ಯುದ್ದ ಸ್ಮಾರಕಕ್ಕೆ ಗೌರವ ನಮನ ಅರ್ಪಿಸುವೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ಸೈನಿಕ ಮಂಡಳಿನ ಅಧ್ಯಕ್ಷರೂ ಆಗಿರುವ ಡಾ ಬಿಸಿ ಸತೀಶ್, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರಾದ ಬಿಆರ್ ಶೆಟ್ಟಿನವು ಭಾಗವಹಿಸುವೆ. ಅಂತಾರಾಷ್ಟೀಯ ಕಾಫಿ ಸಂಸ್ಥೆಯಾದ ಇಲ್ಲಿ ಕಾಫೆ ಉತ್ತಮ ಗುಣಮಟ್ಟದ ಕಾಫಿ ಉತ್ಪಾದಕರಿಗೆ ಕೊಡುವ ವಾರ್ಷಿಕ ಅರ್ನೆಸ್ಟೋ ಇಲ್ಲಿ ಇಂಟರ್ನ್ಯಾಷನಲ್ ಕಾಫಿ ಅವಾರ್ಡ್ 2021 ಪ್ರಶಸ್ತಿಗೆ ಮಾದಾಪುರ ಹತ್ತಿರದ ಜಂಬೂರು ಕಾಫಿ ಎಸ್ಟೇಟ್ ಆಯ್ಕೆ ಔಟು. ಇದೇ ತಿಂಗಳ 2 ತಾರೀಕು ಇಟಲಿಯಲ್ಲಿ ನಡೆದ ಗುಣಮಟ್ಟದ ಕಾಫಿ ಪೈಪೋಟಿಲಿ 9 ರಾಷ್ಟಗಳ 17 ಮಂದಿ ಬೆಳೆಗಾರರು ಭಾಗವಹಿಸಿದ್ದು ಜಂಬೂರು ಎಸ್ಟೇಟ್ನ ಕಾಫಿನ ಬೆಸ್ಟ್ ಆಫ್ ದಿ ಬೆಸ್ಟ್ ಅಂತ ಅಂತಾರಾಷ್ಟೀಯ ಕಾಫಿ ತಜ್ಞರ ಸಮಿತಿ ಆಯ್ಕೆ ಮಾಡಿ ಸುರುಣ ಸ್ಥಾನ ಕೊಟ್ಟುಟು. ಇದೇ ಸುರುಣ ಸಲ ಭಾರತ ಇಲ್ಲಿ ಇಂಟರ್ನ್ಯಾಷನಲ್ ಕಾಫಿ ಪ್ರಶಸ್ತಿ ಗೆದ್ದಿದ್ದು ಇದು ಮುಂದೆ ಭಾರತದ ಕಾಫಿಗೆ ಉತ್ತಮ ಭವಿಷ್ಯ ಇರುವುದನ್ನು ತೋರಿಸಿದೆ ಅಂತ ಇಲ್ಲಿ ಕಾಫೆ ಅಧ್ಯಕ್ಷ ಆಂಡ್ರಿಯಾನವು ಹೇಳೋಳು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಂಪಿ ಕೇಶವ ಕಾಮತ್ನವು ನಾಳೆ ಹಗಲು 11 ಅಧಿಕಾರ ವಹಿಸಿಕೊಂಡವೆ. ಈ ಸಮಯದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ಹೊಸ ಅಧ್ಯಕ್ಷರಾದ ನಾಡೋಜ ಮಹೇಶ್ ಜೋಶಿ, ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ಲೋಕೇಶ್ ಸಾಗರ್ನವು ಸೇರಿದಂಗೆ ಗಣ್ಯರು ಭಾಗವಹಿಸುವೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತೆ ಜನರಲ್ ತಿಮ್ಮಯ್ಯ ಫೋರಂನ ಕಡೆಯಿಂದ ಇದೇ ತಿಂಗಳ 13 ತಾರೀಕು ಮಡಿಕೇರಿಯಲ್ಲಿರುವ ಜನರಲ್ ತಿಮ್ಮಯ್ಯ ವಸ್ತು ಸಂಗ್ರಹಾಲಯಕ್ಕೆ ಯುದ್ದ ನೌಕೆ, ನೇವಲ್ ಗನ್ ಮತ್ತೆ ಜಲಾಂತರ್ಗಾಮಿ ಹಡಗಿನ ಮಾದರಿಗಳನ್ನ ಕೊಟ್ಟು ಅನಾವರಣ ಮಾಡುವ ಕಾರ್ಯಕ್ರಮ ನಡೆದಿದೆ. ಫ್ಲಾಗ್ ಆಫೀಸರ್, ಕಮಾಂಡಿಂಗ್ ಇನ್ ಚೀಫ್ ಮತ್ತೆ ಈಸ್ಟರ್ನ್ ನೇವಲ್ ಕಮಾಂಡ್ನ ವೈಸ್ ಅಡ್ಮಿರಲ್ ಬಿಶ್ವಜಿತ್ ದಾಸ್ ಗುಪ್ತನವು ಈ ಮಾದರಿಗಳನ್ನ ಅನಾವರಣ ಮಾಡಿಕಿದ್ದು ದೇಶಭಕ್ತ ಯುವಜನ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಂಡಳು. ಜಿಲ್ಲೆಯಲ್ಲಿ ಇಂದು 5 ಹೊಸ COVID-19 ಪ್ರಕರಣಗಳು ದೃಢ ಆಗಿದ್ದು ಪಾಸಿಟಿವಿಟಿ ಪ್ರಮಾಣ .84% ಔಟು. ಜಿಲ್ಲೆನ ಒಟ್ಟಾರೆ COVID-19 ಪ್ರಕರಣಗಳ ಸಂಖ್ಯೆ 35,506 ಆಗಿದ್ದು ಒಟ್ಟು ಇಲ್ಲಿ ಮುಟ್ಟ 433 ಸಾವು ಆಗಿದ್ದರೆ ಈಗ 100 ಸಕ್ರಿಯ ಪ್ರಕರಣಗ ಹಂಗೆ ಕಳೆದ 24 ಒಂದು ಸಾವು ವರದಿಯಾಗಿತ್ತು. 23 ಕಂಟೈನ್ಮೆಂಟ್ ಜಾಗಗಳನ್ನ ಗುರುತು ಮಾಡೋಳು ಅಂತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ನೋವು ತಿಳಿಸೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ನಿಮ್ಮ ಕಲ್ಪನೆಯ ಅತ್ಯುತ್ತಮ ಕ್ವಾಲಿಟಿಯ ಫರ್ನಿಚರ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ನಿಮಗೆ ಸಿಗಲಿದೆ. ನಾಪೋಕ್ಲುವಿನ ಟೀಕೂಟ್ ಫರ್ನಿಚರ್ನಲ್ಲಿ ಬನ್ನಿ. ಟೀಕೂಟ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರಿಕಾಡ್, ನಾಪೋಕ್ಲು. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919.

ಕಾರ್ಯಕ್ರಮದ ತಕ್ಕ ಪರಂದ ಕೂಡಿಗೆ ಡೈರೆಕ್ಟರ್ ಪ್ರಿನ್ಸಿಪಲ್ ಒಳನ ಕೆವಿ ಸುರೇಶ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಡ ಚಿಂತನೆ ಎಲ್ಲರಕು ಬಟ್ಟೆ ಬಳಿ ಆಯ್ತಿರೋಂಡು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತ್ರ ಓರ್ ಮನುಷ್ಯಂಡ ಪಿಂಜ ರಾಷ್ಟ್ರ ಬೊಳಚೆ ಆಪಕ ಇವೊಂದು ಎಣ್ಣುವನ್ನ ಅರಿಂಜಂಡ್ ಅವು ಸಂವಿಧಾನತ್ನ ರಚನೆ ಮಾಡಿಚಿಯಿಂದ ಅರಿಚಿಟತ್. ಕನಪಟ್ಟವು ಕೂಡಿಯಾಡಿತಿಂಜ ಕಾರ್ಯಕ್ರಮಂತ ಮಿಂಜಕ ತಕ್ಕ ಪರಂದ ಅವು ಡಾಕ್ಟರ್ ಅಂಬೇಡ್ಕರ್ ಹಿಂಗ ನಡೆದು ಬಂದ ಬಟ್ಟೆ ಪಿಂಜ ಮಾಡಿದ ಸಾಧನೆಯ ಮಾಹಿತಿನ ಕೊಡತತ್. ಬೆಳೆ ವಿಮೆ ಯೋಜನೆರ ಜಿಲ್ಲಾ ಮಟ್ಟದ ಕುಂದುಕೊರತೆ ನಿವಾರಣಾ ಸಮಿತಿ ಸಭೆ ಜಿಲ್ಲಾಧಿಕಾರಿ ಡಾ ಸತೀಶ್ ಎಂಡ ಕೊರು ಕಾರಿಕೆಯಲ್ಲಿ ನಡೆದತ್. ಜಿಲ್ಲಾಧಿಕಾರಿ ಕಚೇರಿ ಸಭಾ ಬಾಡಲು ನಡೆದ ಸಭೆಯಲ್ಲಿ ಮಾಹಿತಿ ಪಡೆದಂತೆ ತಕ್ಕ ಪರಂದ ಜಿಲ್ಲಾಧಿಕಾರಿ ಕೃಷಿ ಇಲಾಖೆಯ ಮೂಲಕ ಕೊಡಪಂತ ಬೆಳೆ ವಿಮೆ ಯೋಜನೆಯನ್ನು ಸರಿಯಾಯಿತು ಅನುಷ್ಠಾನಕ್ಕೆ ಕೊಂಡಬಪ್ಪನಿಗೆ ನಿರ್ದೇಶನ ಮಾಡಿಸಿ ಸಭೆಯಲ್ಲಿ ಹಾಜರಿಂಜ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಗಳನ್ನು ಶಬಾನಾ ಶೇಖ್ ತಕ್ಕ ಬರೆದಿತ್ತು. ದಂಡಾರ್ಥ 16-17 ಇಸುವಿಂಜ ಜಾರಿಯಲ್ಲುಳ್ಳ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಿಂದ ಅತಿವೃಷ್ಟಿ ಅನಾವೃಷ್ಟಿ ಸಮಯ ಅಲ್ಲದ ಸಮಯಕ್ಕೆ ಪುಯ್ಯುವ ಮಳೆ ಪ್ರಕೃತಿ ಚಡಿ ಕೂಡನಕ್ಕೆ ಫಲತರತ ಅಪ ಬೆಳೆ ನಷ್ಟದ ಸಂದರ್ಭ ರೈತಂಗಕ್ಕೆ ಆರ್ಥಿಕ ಬೆಂಬಲ ಕೊಡುತ್ತನ್ನು ಉಂಡೊಂದು ಅರಿಚಿಟ್ಟಿತ್ತು. ಮುಂಗಾರು ಹಂಗಾಮರ ಮುಖ್ಯ ಬೆಳೆಗೆ ಈ ಯೋಜನೆಯ ಪ್ರಯೋಜನ ನೆತ್ತಿಚಿಡುವಕ್ಕಾಯಿತು. ಗ್ರಾಮ ಪಂಚಾಯಿತಿ ಮಟ್ಟದ ಈ ಯೋಜನೆಯನ್ನು ಅನುಷ್ಠಾನ ಪಡುತ್ತುವ ಸಾಲ ಪಡೆದ ರೈತಂಗ ಕೂಡನಕ್ಕೆ ಸಾಲ ಉಡ್ತತೆ ಉಳ್ಳ ರೈತಂಗ ಈ ಯೋಜನೆಯ ಪ್ರಯೋಜನ ಪಡೆದು ಅರ್ಹಗಳಾಯ್ತಿಪ್ಪ ಪಿಂಜ ಎಲ್ಲರಿಗೂ ವಿಮಾ ಕಂತು ಒಂದೇ ಆಯ್ತಿಪ್ಪ ಮಾಹಿತಿ.